ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈ ಸಿರಿಧಾನ್ಯಗಳು ಅಂದ್ರೇನು, ಹಾಗೆಯೇ ಸಿರಿಧಾನ್ಯಗಳನ್ನು ಬೆಳೆದ ಮೇಲೆ ಇದರ ಸಂಸ್ಕರಣೆ ಅಂದರೆ ಹೇಗೆ, ಹಾಗೆಯೇ ಮೌಲ್ಯವರ್ಧನೆ ಅಂತಂದರೆ ಹೇಗೆ, ಯಾವ ರೀತಿಯಾಗಿ ಮೌಲ್ಯವರ್ಧನೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಈ ಸಿರಿಧಾನ್ಯಗಳನ್ನು ದೈನಂದಿನ ಆಹಾರದಲ್ಲಿ ಬಳಕೆ ಮಾಡಬಹುದು, ಈ ವಿಚಾರವಾಗಿ ನಮ್ಮ ಜೊತೆ ಇವತ್ತು ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣೆ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ಗೀತಾ ಎಚ್ ಪಿ ಅವರು ನಮ್ಮ ಜೊತೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ಮೇಡಮ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ನಮ್ಮ ಮೊದಲನೇದಾಗಿ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ಭಾಗದಲ್ಲಿ ಅಥವಾ ಈಗ ಇತ್ತೀಚಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಅಥವಾ ಒತ್ತನ್ನು ನೀಡಲಾಗ್ತಾ ಇದೆ. ಸಿರಿಧಾನ್ಯಗಳನ್ನು ಹೆಚ್ಚೆಚ್ಚಾಗಿ ಬೆಳೀರಿ, ಹೆಚ್ಚೆಚ್ಚಾಗಿ ಬಳಸ್ರಿ ಅನ್ನೋದನ್ನು ನಮ್ಮ ಸರ್ಕಾರಗಳು ಹೆಚ್ಚು ನಮ್ಮೊಂದು ಜಾಗೃತಿಯನ್ನು ಮೂಡಿಸ್ತಿದ್ದಾರೆ. ಏನಿದು ಸಿರಿಧಾನ್ಯಗಳನ್ನು ಮೊದಲಿಗೆ ಬೆಳೀತಿದ್ರು ಅಥವಾ ಇತ್ತೀಚೆಗೆ ಬಂತು, ಸಿರಿಧಾನ್ಯಗಳಲ್ಲಿ ಏನಂತ ಹೇಳ್ತಾರೆ ಇದಕ್ಕೆ, ಅಂದರೆ ಸಿರಿಧಾನ್ಯ ಅಂತಂದರೆ ಏನಂತ ಹೇಳ್ತೀರಿ ನಮ್ಮ ರೈತ ಬಾಂಧವರಿಗೆ? ಸರ್, ಸಿರಿಧಾನ್ಯಗಳು ಅಂದರೆ ಇವಾಗ ಜೋಳ, ಸಜ್ಜೆ, ನವಣೆ, ರಾಗಿ, ಸಾಮೆ, ಊದಲು, ಕೊರಲೆ, ಇವೆಲ್ಲವಕ್ಕೆ ಸಿರಿಧಾನ್ಯಗಳು ಅಂತ ನಾವು ಹೇಳ್ತೀವಿ. ಒಟ್ಟು ಎಷ್ಟು ಬರ್ತವೆ? ಆರು. ಆರು ಸಿರಿಧಾನ್ಯಗಳು? ಹಾ, ಆರು. ಮತ್ತೆ ಇವಾಗ ಹೊಸದಾಗಿ ಒಂದೆರಡು ಕಂಡು ಹಿಡಿತಾ ಇದ್ದಾರೆ ಸರ್ ಸಿರಿಧಾನ್ಯಗಳು. ಇವು ಯಾಕೆ ಬೆಳಿಬೇಕು ಅಂತ ಇವಾಗ ಬಂದಿದೆ ಅಂದ್ರೆ, ಸರ್, ಆರೋಗ್ಯಕ್ಕೆ ಇವು ಹೆಚ್ಚಿನ ಪೋಷಕಾಂಶಗಳನ್ನ ಒಳಗೊಂಡಿದ್ದಾವೆ. ಇವಾಗ ಅಕ್ಕಿ ಮತ್ತೆ ಗೋಧಿನ ಹೋಲಿಸಿದ್ರೆ ಇದರಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಇದಾವೆ ಸರ್. ಅದಕ್ಕೋಸ್ಕರ ಆಮೇಲೆ ನಿಧಾನವಾಗಿ ಜೀರ್ಣವಾಗುತ್ತವೆ. ಇವಾಗ ನಾವು ಅಕ್ಕಿ ತಿಂದ್ರೆ ಬೇಗ ಜೀರ್ಣವಾಗುತ್ತೆ, ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಅದೇ ನೀವು ಸಿರಿಧಾನ್ಯಗಳನ್ನ ನಾವು ತಿಂದಾಗ, ಸೊ ಅವುಗಳು ಅದರಲ್ಲಿ ನಾರಿನಾಂಶ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಆಮೇಲೆ ಕ್ಯಾಲ್ಸಿಯಂ, ಗಂಧಕ, ರಂಜಕ ಇರ್ಬೋದು, ಎಲ್ಲ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದಕ್ಕಾಗಿ ಅವುಗಳನ್ನ ತಿನ್ರಿ ಅಂತ ಈಗಿನ ಒಂದು ಇದರಲ್ಲಿ ಹೇಳ್ತಾರೆ. ಈ ಸಿರಿಧಾನ್ಯಗಳನ್ನ ಬರದ ಬೆಳೆ ಅಂತಾನೆ ಹೇಳ್ತಾರೆ. ಹೌದು ಸರ್, ಅಂದ್ರೆ ಇವು ಬರಗಾಲದಲ್ಲಿ ಬೆಳೆಯುವಂತ ಒಂದು ಶಕ್ತಿ, ಮಳೆ ಇಲ್ದಿದ್ರು ಕೂಡ ಬರಗಾಲದಲ್ಲಿ ಒಂದು ಬೆಳೆಯುವ ಒಂದು ಶಕ್ತಿ ಹೊಂದಿದೆ ಸರ್. ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಅಥವಾ ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಬೆಳೆ, ಜೊತೆಗೆ ಆಹಾರದಲ್ಲಿ ಒಳ್ಳೆ ಗುಣಮಟ್ಟದಂತ ಆಹಾರವನ್ನ ಪ್ರಾಚೀನ ಕಾಲದಲ್ಲಿ ನಮ್ಮ ಹಿರಿಯರು, ನಮ್ಮ ತಾತನವರೆಲ್ಲ ಬೆಳೀತಿದ್ರು. ನಾವು ಇತ್ತೀಚೆಗೆ ಅದನ್ನ ಕಡಿಮೆ ಮಾಡ್ತಿದ್ವಿ ವೈಜ್ಞಾನಿಕ ಭರಾಟಿಯಲ್ಲಿ ಅಥವಾ ಈ ಒಂದು ಬೇರೆ ಬೇರೆ ಆಹಾರ ಪದ್ಧತಿಗಳನ್ನ ಹೋಲಿಸಿದಾಗ. ಒಳ್ಳೇದು ಮೇಡಮ್. ಈಗ ಈ ಸಿರಿಧಾನ್ಯಗಳು ಇದಾವೆ, ಕಾರಲೆ, ಬರಗು, ರಾಗಿ, ಸಜ್ಜಿ, ನವಣೆ, ಇವುಗಳನ್ನ ನಾವು ಸಿರಿಧಾನ್ಯಗಳು ಅಂತಂದ್ರೆ ಇವುಗಳ ಗಾತ್ರದಲ್ಲಿ ಸಣ್ಣ ಇರೋದ್ರಿಂದ ನಾವು ಕಿರಿಧಾನ್ಯಗಳು ಅಂತ ಹೇಳಿ ಕರಿತೀವಿ. ಹೌದು ಸರ್, ಅವು ಗೋಳಾಕಾರದ ಮತ್ತು ಅಂಡಾಕಾರದ ಆಕಾರಗಳನ್ನ ಹೊಂದಿದ್ದು, ಸೊ ವಿವಿಧ ರೀತಿಯ ಒಂದು ಬಣ್ಣದ ಕವಚವನ್ನ ಹೊಂದಿರುತ್ತವೆ ಸರ್. ಸೊ ಅದಕ್ಕೆ ನಾವು ಸಿರಿಧಾನ್ಯಗಳು ಅಂತ ನಾವು ಹೇಳ್ತೀವಿ ಸರ್. ಈಗ ಸಿರಿಧಾನ್ಯಗಳು ಇತ್ತೀಚಿನ ಮಕ್ಕಳಿಗೆ ಆಗಿರ್ಬೋದು, ಜನರಿಗೆ ಇವು ಹೊಸದು ಅಂತಾನೆ ಹೇಳ್ತಾರೆ. ಕೆಲವೊಬ್ರು ಕೂಡ ಕೆಲವೊಬ್ರು ಅಂತಂದ್ರೆ ಸಿರಿಧಾನ್ಯಗಳು ಹೇಗಿರ್ತವೆ ನೋಡಿರೋದೇ ಇಲ್ಲ. ಹೌದಾ? ಇವುಗಳನ್ನ ಹೇಗೆ ನೇರವಾಗಿ ಬಳಸಬಹುದು ಅಥವಾ ಅದನ್ನ ಸಂಸ್ಕರಣೆ ಮಾಡಿ ಬಳಸಬಹುದಾ, ಹೇಗೆ? ಇಲ್ಲ ಸರ್, ಇವುಗಳನ್ನ ಸಂಸ್ಕರಣೆ ಮಾಡ್ಬೇಕು. ಯಾಕಂದ್ರೆ ಅವು ಅದರ ಸುತ್ತ ಒಂದು ಕವಚದಿಂದ ಕೂಡಿರುವುದರಿಂದ, ಸೊ ಅವುಗಳನ್ನು ಹಾಗೆ ನಾವು ತಿನ್ನಲು ಯೋಗ್ಯವಾಗಿರುವುದಿಲ್ಲ. ಸೊ ವಿವಿಧ ತರ ವರ್ಣ ದ್ರವ್ಯದಿಂದ ಕೂಡಿರ್ತವೆ ಸರ್. ಆದ್ದರಿಂದ ಅವುಗಳನ್ನ ಸಂಸ್ಕರಣೆ ಮಾಡಬೇಕು ನಾವು. ಅಂದ್ರೆ ಹೊರ ಕವಚವನ್ನ ಸಂಸ್ಕರಣಾ ಬಿಡಿಸಬೇಕು. ಯಂತ್ರಗಳ ಸಹಾಯದಿಂದ ನಾವು ಸಿಪ್ಪೆಯನ್ನ ಬಿಡಿಸಿ ಆಮೇಲೆ ನಂತರ ಅದನ್ನ ತಿನ್ಬೇಕು. ಮೊದಲೆಲ್ಲ ಹೊಳ್ಳಲ್ಲಿ ಹಾಕಿ ಒನಕೆಯಿಂದ ಕುಟ್ಟಿ ಅದನ್ನ ಬೀಸು, ಕಲ್ಲಿಂದ ಬೀಸಿ, ಅಂದ್ರೆ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಅದನ್ನ ಬಳಕೆಯನ್ನ ಮಾಡ್ಕೋಬಹುದು. ಹೇಗೆ ಮೇಡಮ್ ನಮ್ಮ ಇದರ ಉತ್ಪಾದನೆ ಹೇಗಿದೆ ನಮ್ಮ ರಾಯಚೂರು ಜಿಲ್ಲೆ ಆಗಿರ್ಬೋದು, ಜಗತ್ತಿನ ಒಂದು ಅಂಕಿಅಂಶಗಳನ್ನ ನಾವು ತೆಗೆದುಕೊಂಡಾಗ ಈ ಒಂದು ಸಿರಿಧಾನ್ಯಗಳ ಒಂದು ಅಂಕಿಅಂಶ ಹೇಗಿದೆ, ಇದರ ಒಂದು ಉತ್ಪಾದನೆ ಪ್ರಮಾಣ ಜಗತ್ತಿನಲ್ಲಿ ಉತ್ಪಾದನೆ ಅಂತ ನಾವು ಹೇಳಬೇಕು ಅಂದ್ರೆ, ಸೊ 5 ಮಿಲಿಯನ್ ಟನ್. ಸೊ ಅದರಲ್ಲಿ ಭಾರತ 5 ಮಿಲಿಯನ್ ಟನ್ ಅಲ್ಲಿ 2.2 ಮಿಲಿಯನ್ ಟನ್ ಭಾರತ ಬೆಳೀತಾ ಇತ್ತು ಸರ್. ಅದರಲ್ಲಿ ಕರ್ನಾಟಕ 1.3 ಮಿಲಿಯನ್ ಟನ್. ಅಂದ್ರೆ ನಮ್ಮ ದೇಶದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಸರ್. ಸಿರಿಧಾನ್ಯಗಳನ್ನ ಬೆಳೆಯೋದ್ರಲ್ಲಿ ಮೊದಲನೇ ಸ್ಥಾನ ಇದೆ ಸರ್. ಈ ಸಿರಿಧಾನ್ಯಗಳನ್ನ ಬಳಕೆ ಅಥವಾ ಬೆಳೆದ ಮೇಲೆ ಯಾವ ರೀತಿಯಾಗಿ ಇದರ ಪೋಷಕಾಂಶಗಳು ಇದಾವೆ? ಉದಾಹರಣೆಗೆ ನಾವು ಈಗ ತೊಗರಿಯನ್ನ, ಕಡಲೆಯನ್ನ ತೆಗೆದುಕೊಂಡಾಗ ಪ್ರೋಟೀನ್ಗಳು ಅವುಗಳೆಲ್ಲ ಇರ್ತವೆ. ಈ ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಅಂಶಗಳು ಇರ್ತವೆ ಅಂತ ಹೇಳ್ತೀರಿ? ಇದರ ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಕ್ಯಾಲ್ಸಿಯಂ, ಗಂಧಕ, ಕಬ್ಬಿಣಾಂಶ ಮತ್ತು ನಾರಿನಾಂಶ, ಸೊ ವಿವಿಧ ರೀತಿಯ ಒಂದು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ ಸರ್. ನಮ್ಮ ಭಾಗದಲ್ಲಿ ಯಾವ್ಯಾವ ಸಿರಿಧಾನ್ಯಗಳು ಬೆಳೀತಾರೆ? ನಮ್ಮ ರಾಯಚೂರು ಆಗಿರ್ಬೋದು, ಸುತ್ತಮುತ್ತ ಜಿಲ್ಲೆಗಳಲ್ಲಿ ಯಾವ್ಯಾವ ಧಾನ್ಯಗಳನ್ನ ಬೆಳೀತಾರೆ? ಇಲ್ಲಿ ಜೋಳ ಮತ್ತೆ ಸಜ್ಜೆ, ನವಣೆ ಮತ್ತು ಕೊರಲೆ ಬೆಳೀತಾ ಇದ್ದಾರೆ ಸರ್. ಈ ಒಂದು ಲಿಂಗ್ಸೂರ್ ಇರ್ಬೋದು, ಈ ಕಡೆ ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಈ ಕಡೆ ಎಲ್ಲ ಜೋಳ ಬೆಳೀತಾರೆ ಸರ್, ನವಣೆ ಮತ್ತೆ ಕೊರಲೆ. ಇದನ್ನ ಯಾವ ಕಾಲದಲ್ಲಿ ಇದನ್ನ ಬಿತ್ತನೆ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀರಿ? ನಾವು ಖರೀಫಲ್ಲೂ ಬೆಳಿಬಹುದು ಸರ್, ಮತ್ತೆ ರಬಿಯಲ್ಲಿಯೂ ಇದನ್ನ ಬೆಳಿಬಹುದು. ಅಂದ್ರೆ ಯಾವ ಹವಾಮಾನ ಸೂಕ್ತ ಅಂತ ಹೇಳ್ತೀರಿ? ಹವಾಮಾನ ಮಳೆ ಆಶ್ರಿತವಾಗಿ ಒಣ ಪ್ರದೇಶದಲ್ಲಿ ಬೆಳೀತಾವೆ ಸರ್, ಇವು ಒಣ ಪ್ರದೇಶದಲ್ಲಿ ಬೆಳೆಯುವಂತ ಒಂದು ಶಕ್ತಿಯನ್ನ ಹೊಂದಿದೆ ಸರ್. ಇದಕ್ಕೆ ನೀರಿನ ಅವಶ್ಯಕತೆ? ನೀರಿನ ಅವಶ್ಯಕತೆ ಅದೇ ಕಡಿಮೆ ಒಂದು ನೀರಿನ ಅವಶ್ಯಕತೆ ಇದೆ ಸರ್. ಇದಕ್ಕೆ ಬೇರೆ ಒಂದು ಬೆಳೆಗಳಿಗೆ ಹೋಲಿಸಿದ್ರೆ ಅತಿ ಕಡಿಮೆ ಒಂದು ನೀರಿನ ಪ್ರಮಾಣದಲ್ಲಿ ಒಣ ಒಂದು ಬೇಸಾಯದಲ್ಲಿ ಬೆಳಿಬಹುದು ಸರ್ ನಾವು. ಅಂದ್ರೆ ನಮ್ಮ ಭಾಗದಲ್ಲಿ ಸಜ್ಜೆ, ನವಣೆ, ಜೋಳ ಇವುಗಳನ್ನು ಹೆಚ್ಚಾಗಿ ಬೆಳೀತಾರೆ. ಈಗ ಮೊದಲನೇದಾಗಿ ನಮ್ಮ ರೈತ ಬಾಂಧವರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಹೇಳೋದಾಗಿರ್ಬೋದು, ಈ ಸಿರಿಧಾನ್ಯಗಳನ್ನ ಬಳಕೆ ಮಾಡೋದ್ರಿಂದ ಏನೇನು ಅನುಕೂಲ ಆಗ್ತದೆ ಅಂತ ಹೇಳ್ತೀರಿ? ಸೊ ಅನುಕೂಲಗಳು ಏನು ಅಂದ್ರೆ ಸರ್, ಇವುಗಳನ್ನ ತಿಂದಾಗ ನಾವು ಅರಗಿಸಿಕೊಳ್ಳುವುದು ಸುಲಭ. ನಂತರ ಲೆಸಿತಿನ್, ಇದರಲ್ಲಿ ಲೆಸಿತಿನ್ ಪ್ರಮಾಣ ಹೇರಳವಾಗಿದ್ದು ನಮ್ಮ ನರವ್ಯೂಹಗಳು ಬಲಗೊಳ್ಳಲು ಸಹಾಯಕವಾಗ್ತದೆ ಸರ್. ಆಮೇಲೆ ವಿಟಮಿನ್ ಬಿ ಇರ್ಬೋದು, ವಿಟಮಿನ್ ಬಿ6 ಇರ್ಬೋದು, ಫಾಲಿಕ್ ಆಸಿಡ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಮತ್ತೆ ಕಬ್ಬಿಣಾಂಶ ಇರ್ಬೋದು, ರಂಜಕ, ಸತು. ಸೊ ಇವುಗಳೆಲ್ಲ ಹೇರಳ ಪ್ರಮಾಣವಾಗಿ ಇರ್ತವೆ ಸರ್ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ತಗೊಂಡಾಗ ಸೊ ಮನುಷ್ಯರಿಗೆ ಯಾವುದೇ ಒಂದು ಕಾಯಿಲೆಗಳಿಂದ ತಡೆಗಟ್ಟುತ್ತವೆ ಸರ್. ಈಗ ಡಯಾಬಿಟಿಸ್ ಪೇಷಂಟ್ ಗಳಿಗೆ ಎಲ್ಲ ಸಿರಿಧಾನ್ಯಗಳನ್ನ ಮಾಡ್ರಿ, ತಗೊಳ್ರಿ, ಊಟ ಮಾಡ್ರಿ ಅಂತ ಹೇಳ್ತಾರೆ. ಹೌದು ಸರ್, ಇದು ಏನ್ ಮಾತ್ರ ಕಿರುಧಾನ್ಯಗಳನ್ನ ನಾವು ಸೇವಿಸಿದಾಗ ಸೊ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಮ್ಯಾಗ್ನೀಷಿಯಂ ಇರುವುದರಿಂದ ಸರ್, ಇವುಗಳ ದಿನನಿತ್ಯ ಸೇವನೆಯಿಂದಾಗಿ ಇನ್ಸುಲಿನ್ ಮತ್ತು ಗ್ಲೂಕೋಸ್ ನಿಯಂತ್ರಣಗೊಳ್ಳುತ್ತದೆ ಸರ್. ಇದರಿಂದ ಡಯಾಬಿಟಿಸ್ ಮೆಲಿಟಸ್ ತೊಂದರೆಯನ್ನ ನಾವು ತಪ್ಪಿಸಬಹುದಾಗಿದೆ. ಸೊ ಆಮೇಲೆ ಕ್ಯಾನ್ಸರ್ ಇರ್ಬೋದು, ಸೊ ಅಧಿಕ ಪ್ರಮಾಣದ ಒಂದು ಫೈಟೋನ್ಯೂಟ್ರಿಯಂಟ್ಸ್ ಇರುತ್ತೆ ಸರ್, ಇದರಿಂದ ಕ್ಯಾನ್ಸರ್ ಇರ್ಬೋದು ಅಥವಾ ಹೃದಯ ಸಂಬಂಧಿತ ರೋಗಗಳ ಹತೋಟಿಗೆ ಸಹಾಯವಾಗುತ್ತೆ. ಮತ್ತು ಅಸ್ತಮಾ, ಮಕ್ಕಳಲ್ಲಿ ಅಸ್ತಮಾ ಇರ್ಬೋದು, ಉಬ್ಬಸ ಇರ್ಬೋದು, ಇವುಗಳನ್ನೆಲ್ಲ ತಡೆಗಟ್ಟುತ್ತೆ ಸರ್ ಇದು. ಅಂತಂದ್ರೆ ಪೂರ್ತಿ ಊಟವನ್ನಾಗಿ ಈ ಕಿರುಧಾನ್ಯಗಳನ್ನು ತಗೋಬೇಕು ಅಥವಾ ರೊಟ್ಟಿ ತಗೊಂಡು ಸ್ವಲ್ಪ ನಾವು ಹೇಗೆ ಸ್ವಲ್ಪ ಒಂದೆರಡು ರೊಟ್ಟಿ ತಗೋತೀವಿ ಹೇಗೆ, ಅಥವಾ ನೇರವಾಗಿ ಏನಾದರೂ ಬಳಕೆ ಮಾಡೋದ್ರಿಂದ ಅಥವಾ ಊಟನೇ ಮಾಡೋದ್ರಿಂದ ಏನಾದರೂ ಎಫೆಕ್ಟ್ ಅಥವಾ ಹೇಗೆ ಅಂತ? ಏನು ಎಫೆಕ್ಟ್ ಇಲ್ಲ ಸರ್, ಆರೋಗ್ಯಕ್ಕೆ ಒಳ್ಳೆಯದೇ ಇದು. ನೀವು ಇವಾಗ ಪೂರ್ತಿ ಊಟವನ್ನಾಗಿ ಕಿರುಧಾನ್ಯಗಳನ್ನು ಬಳಸಬಹುದು? ಬಳಸಬಹುದು, ಆರಾಮಾಗಿ ಬಳಸಬಹುದು. ಈಗ ರೊಟ್ಟಿ ತಗೊಂಡು ಸ್ವಲ್ಪ ಅನ್ನ ಮಾಡೋದು ಸಮತೋಲನ ಊಟ ಅಂತ ಹೇಳ್ಕರಿತಾರೆ ನಮ್ಮ ಭಾಗದಲ್ಲಿ. ರೊಟ್ಟಿ ತಿಂದ್ರೆ ಒಂದ್ ಸ್ವಲ್ಪ ಅನ್ನ ಹಾಕಿದ್ರೆ ಏ ಪೂರ್ತಿ ಊಟಪ ಅಂತ ಹೇಳ್ತಾರೆ. ಇದು ಹೇಗೆ ಪೂರ್ತಿ ಊಟ ಬಳಕೆ ಮಾಡಬಹುದು? ಮಾಡಬಹುದು ಸರ್. ನೀವು ರೊಟ್ಟಿ ತಂದು ಸೊ ನವಣೆ ಸ್ವಲ್ಪ ಅಂದ್ರೆ ಮಜ್ಜಿಗೆಯಲ್ಲಿ ಮಾಡ್ಕೋಬಹುದು, ತಂಪಾದ ಒಂದು ಇದು ಪದಾರ್ಥವನ್ನ ಸೇರಿಸಿಕೊಂಡು ತಿನ್ಬಹುದು ಸರ್. ಇದು ಸ್ವಲ್ಪ ಹೀಟ್ ಇರೋದ್ರಿಂದ ಸೊ ಸ್ವಲ್ಪ ಮಜ್ಜಿಗೆ ಇರ್ಬೋದು, ಮೊಸರು ಇರ್ಬೋದು, ಮೊಸರಿನ ಜೊತೆ ನಾವು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಸರ್. ಈಗ ಕೊಯ್ಲೋತ್ತರ ತಂತ್ರಜ್ಞಾನಕ್ಕೆ ಬಂದ್ರೆ ಅಥವಾ ಈ ಕೊಯ್ಲು ಮಾಡಿದ ಮೇಲೆ, ಕಟಾವು ಮಾಡಿದ ಮೇಲೆ ಏನಾಗುತ್ತೆ? ಈಗ ಸ್ವಲ್ಪ ಪ್ರಮಾಣದಲ್ಲಿ ನಾವು ಮನೆ ಬಳಕೆ ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಹೊಳ್ಳಲ್ಲಿ ಅಥವಾ ಬೀಸಕಲ್ಲಿನಲ್ಲಿ ಹಾಕಿ ಕುಟ್ಟಿ ಅದನ್ನ ಬಳಕೆ ಮಾಡಬಹುದು. ಈಗ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಾಗ ಅಥವಾ ಅದನ್ನ ಒಂದು ಉದ್ಯಮೆಯ ರೂಪದಲ್ಲಿ ಅದನ್ನ ತೆಗೆದುಕೊಂಡಾಗ ಹೇಗೆ ಇದನ್ನ ನಾವು ಸಂಸ್ಕರಣೆ ಮಾಡಬಹುದು? ಕೊಯ್ಲೋತ್ತರ ತಂತ್ರಜ್ಞಾನವನ್ನ ಒಂದು ಸಿಸ್ಟಮೆಟಿಕಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ? ಕಿರುಧಾನ್ಯಗಳ ಒಂದು ಸಂಸ್ಕರಣ ಒಂದು ಹಂತಗಳಿದಾವೆ ಸರ್. ಸರ್, ಅದರಲ್ಲಿ ಮೊದಲನೇ ಹಂತದ ಸಂಸ್ಕರಣೆ ಅಂದ್ರೆ ನಾವು ಸ್ವಚ್ಛಗೊಳಿಸೋದು ಮತ್ತು ವರ್ಗೀಕರಣ ಮಾಡಬಹುದು ಅಂತ ಹೇಳ್ಬೋದು. ಸೊ ಎರಡನೇ ರೀತಿ ಸಂಸ್ಕರಣೆ ಅಂದ್ರೆ ಸಿಪ್ಪೆ ತೆಗೆಯೋದು ಇರ್ಬೋದು, ಹೊಳಪುಗೊಳಿಸುವುದು ಇರ್ಬೋದು, ಮತ್ತು ಪ್ಯಾಕಿಂಗ್ ಮಾಡೋದು. ಸೊ ಇದು ಎರಡನೇ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ ನಾವು. ಮೂರನೇ ಹಂತದ ಸಂಸ್ಕರಣೆ ಅಂದ್ರೆ ಸೊ ವಿವಿಧ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರಿಸುವುದು. ಇದು ಮೂರನೇ ಹಂತದ ಸಂಸ್ಕರಣೆ ಅಂತ ನಾವು ಹೇಳ್ತೀವಿ ಸರ್. ಈಗ ಕೊಯ್ಲೋತ್ತರ ತಂತ್ರಜ್ಞಾನ ಆದ್ಮೇಲೆ ಈ ಸಂಸ್ಕರಣೆ ಮಾಡುವಂತಹ ಹಂತದಲ್ಲಿ ಇದರ ಪೋಷಕಾಂಶಗಳು ಏನಾದರೂ ಹೆಚ್ಚು ಕಡಿಮೆ ಆಗ್ತದ ಅಥವಾ ಅದರ ಕ್ವಾಲಿಟಿ ಏನಾದರೂ ಕಡಿಮೆ ಆಗುತ್ತಾ? ಕಡಿಮೆ ಆಗಲ್ಲ ಸರ್, ಮೇಲಿನ ಸಿಪ್ಪೆ ಏನಾಗುತ್ತೆ ಬೇರೆ ಆಗುತ್ತೆ. ಸೊ ನಾವು ಕ್ಲೀನಿಂಗ್ ಇವಾಗ ಮೊದಲನೇ ಹಂತದ ಸಂಸ್ಕರಣೆಯಲ್ಲಿ ಸ್ವಚ್ಛಗೊಳಿಸ್ತೀವಿ. ಸೊ ಸ್ವಚ್ಛಗೊಳಿಸುವುದಂದ್ರೆ ಅದರಲ್ಲಿರುವ ಅನುಪಯುಕ್ತ ಪದಾರ್ಥಗಳನ್ನ ತೆಗೆಯೋದು. ಉದಾಹರಣೆಗೆ ಕಲ್ಲು ಇರ್ಬೋದು, ಮಣ್ಣು ಇರ್ಬೋದು. ಸೊ ಅವುಗಳನ್ನ ನಾವು ಸ್ವಚ್ಛ ಮಾಡುವುದಕ್ಕೆ ಏನ್ ಹೇಳ್ತೀವಿ ಸರ್, ಅದನ್ನ ಸ್ವಚ್ಛಗೊಳಿಸುವ ಅಂತ ಹೇಳ್ತೀವಿ ಸರ್. ವರ್ಗೀಕರಣ ಅಂದ್ರೆ ವಿವಿಧ ರೀತಿಯ ಒಂದು ಗಾತ್ರದ ಆಧಾರದ ಮೇಲೆ ಬೇರೆ ಮಾಡುವುದಕ್ಕೆ ನಾವು ವರ್ಗೀಕರಣ ಮಾಡುವುದು ಅಂತ ಹೇಳ್ತೀವಿ. ಸೊ ಇವಾಗ ಯಾವುದೇ ಕಾಳುಗಳು ಇರ್ಬೋದು ಸರ್, ಅದರಲ್ಲಿ ಕಲ್ಲುಗಳಿರ್ತವೆ, ಸೊ ಮಣ್ಣುಗಳಿರ್ತವೆ. ಸೊ ಅದಕ್ಕಂತ ಹೇಳಿ ಒಂದು ಡಿ ಸ್ಟೋನರ್ ಅಂತ ಒಂದು ಬರುತ್ತೆ. ಸೊ ಕಲ್ಲುಗಳನ್ನ ಆ ಸಾಧನದಿಂದ ಬೇರ್ಪಡಿಸೋದಾಗುತ್ತೆ ಸರ್. ಸೊ ಇದರಿಂದ ನಮಗೆ ಕೊನೆಯ ಹಂತದ ಒಂದು ಪದಾರ್ಥ ಒಳ್ಳೆಯ ಕ್ವಾಲಿಟಿ ಉತ್ತಮವಾಗಿರುತ್ತೆ ಸರ್. ಸೊ ಇನಿಷಿಯಲ್ ನಾವು ಕಲ್ಲು ಮತ್ತು ಮಣ್ಣಿಂದ ಸ್ವಚ್ಛಗೊಳಿಸದೇ ಇದ್ರೆ ಸೊ ಎಂಡ್ ಪ್ರಾಡಕ್ಟ್ ಕಲುಷಿತವಾಗುತ್ತೆ ಸರ್. ಅದಕ್ಕೆ ನಾವು ಉತ್ತಮವಾದ ಒಂದು ಪದಾರ್ಥ ಕೊನೆಗೆ ನಮಗೆ ಬೇಕು ಅಂದ್ರೆ ಮೊದಲನೇ ಹಂತದ ಸಂಸ್ಕರಣೆ ಮಾಡ್ಬೇಕು ಸರ್. ಅಂತಂದ್ರೆ ಎಲ್ಲಾ ಈ ಸಂಸ್ಕರಣೆಗಳನ್ನ ಒಂದೇ ಯಂತ್ರದಲ್ಲಿ ಹಾಕಬಹುದು ಅಥವಾ ಗ್ರೇಡಿಂಗ್ ಬೇರೆ ಬೇರೆ ಯಂತ್ರಗಳಲ್ಲಿ ಹಾಕೋಬೇಕಾ? ಹೇಗೆ ಎಲ್ಲ ಪ್ರೊಸೆಸ್ಗಳನ್ನ ಒಂದೇ ಮಿಷಿನ್ ಅಲ್ಲಿ ಮಾಡ್ಬಿಡ್ತದ? ಇಲ್ಲ ಸರ್, ಅದಕ್ಕೆ ಸ್ವಚ್ಛಗೊಳಿಸೋದು ಅಂತ ಒಂದು ಯಂತ್ರ ಬೇರೆ ಇದೆ ಸರ್. ಕ್ಲೀನಿಂಗ್ ಗ್ರೇಡಿಂಗ್ ಮತ್ತೆ ಡಿ ಸ್ಟೋರ್ ಅಂತ ಬೇರೆ ಬೇರೆ ಉಪಕರಣಗಳಿದಾವೆ ಸರ್. ಸೊ ಅವುಗಳಲ್ಲಿ ಹಾಕಿ ನಾವು ಬೇರೆ ಬೇರೆ ನಾವು ಮಾಡ್ಬೇಕು ಸರ್. ಈಗ ಒಂದು ಈ ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಸ್ಥಳಾವಕಾಶ ಬೇಕು? ಇದ್ರ ಕಾಸ್ಟ್ ಹೇಗಾಗತ್ತೆ? ಒಂದು ಘಟಕವನ್ನ ಸ್ಥಾಪನೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ರೈತ ಬಾಂಧವರು ತಾವೇ ಮಾಡಿಕೊಂಡು ತಾವು ಬೆಳೆದದನ್ನ ಒಂದು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಒಂದು ಪ್ಯಾಕೆಟ್ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಖರ್ಚು ಬೀಳ್ಬೋದು? ನಮಗೆ ಜಾಗ 10 ಫೀಟ್ ಬೈ 10 ಫೀಟ್ ಬೇಕಾಗುತ್ತೆ ಸರ್. ಆಮೇಲೆ ಇವಾಗ ಸಾಧನಗಳು ಅಂದ್ರೆ ಬೇರೆ ಬೇರೆ ಸಾಧನಗಳಿಗೆ ಬೇರೆ ಬೇರೆ ಒಂದು ರೇಟ್ ಇದೆ ಸರ್. ಒಂದು ಸಾಮಾನ್ಯ ರೈತರು ಒಂದು ಹಳ್ಳಿಗಳ ಎಂಟರ್ಪ್ರಿನರ್ ಆಗಿರ್ಬೋದು ಅಥವಾ ಯಾರು ನಿರುದ್ಯೋಗಿ ಯುವಕರು ಇದನ್ನ ಸ್ಥಾಪನೆ ಮಾಡ್ಬೇಕಪ್ಪ ಅಂದ್ರೆ ಕನಿಷ್ಠ ಎಷ್ಟು ಖರ್ಚು ಆಗ್ಬೋದು ಇದಕ್ಕೆ? ಇದು ಕನಿಷ್ಠ ಅಂದ್ರೆ ಒಂದು 2 ಲಕ್ಷ ಆಗ್ಬೋದು ಸರ್. ಇದು ಅಂದ್ರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಸೇರಿ ಸರ್. ಸಬ್ಸಿಡಿ ಅಂತ ಕೊಡ್ತಾರೆ ಸರ್, ಸಬ್ಸಿಡಿ ಸಿಕ್ಕರೆ ಇನ್ನು ಕಡಿಮೆ ಆಗುತ್ತೆ ಸರ್. ಅಂತಂದ್ರೆ ಓನ್ ಆಗಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಅಂದಾಜಾಗಿ ಅದೇ 1-2 ಲಕ್ಷದೊಳಗಡೆ ಆಗುತ್ತೆ ಸರ್. 1-2 ಲಕ್ಷ. ಅದಕ್ಕೆ ಎಷ್ಟು ವಿದ್ಯುತ್ ಶಕ್ತಿ ಬೇಕಾಗ್ತದೆ? 3 HP ನಮಗೆ ಇದು ಬೇಕು ಸರ್, ಫೇಸ್ 3 ಫೇಸ್ ಇದು ಬೇಕು ಸರ್. ಅದೇ ಇಕ್ವಿಪ್ಮೆಂಟ್ ಕಾಸ್ಟ್ಗಳು ಬೇರೆ ಬೇರೆ ಇರುತ್ತೆ ಸರ್. ಇವಾಗ ಉದಾಹರಣೆಗೆ ಕ್ಲೀನರ್ ಇರ್ಬೋದು, ಒಂದು 65,000 ಬರುತ್ತೆ ಸರ್ ಕ್ಲೀನರ್ ಕಮ್ ಇದಕ್ಕೆ. ಡಿ ಹಸ್ಕರ್ ಅಂತ ಬರುತ್ತೆ ಸರ್, ಡಿ ಹಸ್ಕರ್ ಅಂದ್ರೆ ಅದು ಸಿಪ್ಪೆ ತೆಗೆಯೋ ಸಾಧನ ಅಂತ ಹೇಳ್ಬೋದು. ಅದಕ್ಕೆ ಸುಮಾರು 95,000 ಬರುತ್ತೆ ಸರ್. ಅಂದ್ರೆ ಸಬ್ಸಿಡಿ ಸಿಗುತ್ತೆ ಸರ್, ಸಬ್ಸಿಡಿ ಸಿಗುತ್ತೆ. ಈಗ ತಾವು ಹೇಳಿದ್ರಿ ಇದನ್ನ ಆಹಾರ ಧಾನ್ಯವನ್ನಾಗಿ ಕೂಡ ಬಳಸಬಹುದು ಅಥವಾ ಇದನ್ನ ಮೌಲ್ಯವರ್ಧಿತ ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ನಾವು ಇದನ್ನ ಬಳಕೆ ಮಾಡಿ ಉಪಯೋಗಿಸಬಹುದು ಅಂತ ಹೇಳ್ಬಿಟ್ಟು, ಈ ಕಿರುಧಾನ್ಯಗಳಿಂದ ಏನೇನು ಮೌಲ್ಯವರ್ಧಿತ ಪದಾರ್ಥಗಳನ್ನ ಬಳಸಬಹುದು ಅಂತ ಹೇಳ್ತೀರಿ? ಮೌಲ್ಯವರ್ಧನೆ ಅಂದ್ರೆ ಸರ್, ಇವಾಗ ಇದರಲ್ಲಿ ಗ್ಲುಟನ್ ಪ್ರಮಾಣ ಕಡಿಮೆ ಇರುತ್ತೆ ಸರ್. ಸೊ ಇದನ್ನ ನಾವು ಬೇಕರಿ ಉತ್ಪನ್ನಗಳನ್ನ ತಯಾರಿಕೆಯಲ್ಲಿ ನಾವು ಇದನ್ನ ಬಳಸಬಹುದು ಸರ್. ಸೊ ಉದಾಹರಣೆಗೆ ಮೈದಾದಲ್ಲಿ ಹೆಚ್ಚಿನ ಒಂದು ಕೆಮಿಕಲ್ಸ್ ಇರುತ್ತೆ ಸರ್. ಸೊ ಆ ಕೆಮಿಕಲ್ಸ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಈ ಸಿರಿಧಾನ್ಯಗಳನ್ನ ಅವುಗಳ ಜೊತೆ ಸಮಯೋಜಿತ ಮಾಡಿ ನಾವು ಬೇಕರಿ ಉತ್ಪನ್ನಗಳನ್ನ ತಯಾರಿಸಬಹುದು. ಅಂದ್ರೆ ಮೌಲ್ಯವರ್ಧನೆ ಮಾಡಬಹುದು. ಬಿಸ್ಕೆಟ್ಸ್ ಬಿಸ್ಕೆಟ್ಸ್ ಇರ್ಬೋದು, ಕೇಕ್ ಇರ್ಬೋದು, ಬ್ರೆಡ್ ಇರ್ಬೋದು, ಎಲ್ಲಾ ತರಹದ ಒಂದು ಕೇಕ್ಸ್ ಇರ್ಬೋದು, ರಸ್ಕ್ ಇರ್ಬೋದು. ಸೊ ವಿವಿಧ ರೀತಿಯ ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು. ಈಗ ಕೆಲವೊಬ್ಬರು ರೈತ ಬಾಂಧವರು ಬೆಳೆದಿದ್ದು ಅಥವಾ ಯಾರೋ ಒಂದು ಆಸಕ್ತಿ ಇರೋರು ಕಿರುಧಾನ್ಯಗಳನ್ನ ಬಳಸಿ ಅದನ್ನ ಅನ್ನವನ್ನಾಗಿ ಮಾಡ್ಕೊಳ್ಳೋ ಇಷ್ಟಪಟ್ಟರಪ್ಪ ಅಂತ ನೇರವಾಗಿ ಅವರು ತಂದದನ್ನ ನೀವೇನಾದ್ರೂ ಸಂಸ್ಕರಣೆ ಮಾಡಿ ಅದನ್ನ ಗಿರಡಿಯಲ್ಲಿ ಹಾಕಿ ಕೊಡ್ತೀರಾ ಹಾಗೆ ನಮ್ಮ ರೈತ ಬಾಂಧವರಿಗೆ? ಮಾಡ್ತೀವಿ ಸರ್, ನಮ್ಮ ವಿಭಾಗದ ಒಂದು ಇದರಲ್ಲಿ ನಾವು ಮಾಡ್ಕೊಡ್ತೀವಿ ಸರ್. ಎಷ್ಟು 1 ಕೆಜಿಗೆ ನೀವು ಅದನ್ನ ಶುಲ್ಕವನ್ನ ಮಾಡ್ತೀರಿ? ನಾವು 7 ರೂಪಾಯಿ ಹಂಗೆ ತಗೊಳ್ತೀವಿ ಸರ್. 1 ಕೆಜಿ ಮಾಡ್ಲಿಕ್ಕೆ 7 ರೂಪಾಯಿ ತಗೊಳ್ತಾರೆ ಸರ್. ಈ ಉದಾಹರಣೆಗೆ 1 ಕ್ವಿಂಟಲ್ ಅಥವಾ 50 ಕೆಜಿ ನವಣೆಯನ್ನ ನಾವು ಈ ಒಂದು ಯಂತ್ರದಲ್ಲಿ ಹಾಕಿದ್ರಪ್ಪ ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಅಕ್ಕಿ ಸಿಗಬಹುದು ಅಂತ ಹೇಳ್ತೀರಿ ಸರ್? ಇವಾಗ 1 ಕ್ವಿಂಟಲ್ ನಾವು ಹಾಕಿದ್ರೆ ಸುಮಾರು 70% ನಮ್ಗೆ ಅಕ್ಕಿ ಸಿಗುತ್ತೆ ಸರ್. 1 ಕ್ವಿಂಟಲ್ಗೆ. ಈಗ ಹೇಗಿದೆ ನಮ್ಮ ಒಂದು ರೈತ ಬಾಂಧವರು ಇದನ್ನ ಬಳಕೆ ಮಾಡುವ ಪ್ರಮಾಣ ಆಗಿರ್ಬೋದು, ಇದ ಮುಂದೆ ಬರ್ತಿದ್ದಾರೆ ಹೇಗೆ ಇದನ್ನ ಬೆಳೆಯಲಿಕ್ಕೆ ಅಥವಾ ಬಳಸಲಿಕ್ಕೆ? ಹೌದು ಸರ್, ಇವಾಗ ಅತಿ ಹೆಚ್ಚಿನ ರೈತರು ಇದ್ರ ಮೇಲೆ ಆಸಕ್ತಿ ಹೊಂದಿದ್ದಾರೆ ಸರ್. ಯಾಕಂದ್ರೆ ಅಕ್ಕಿ ಮತ್ತು ಗೋಧಿಗಿಂತ ಈಕ್ವಲ್ ಪ್ರಮಾಣ ಅಂದ್ರೆ ಸರಿ ಸಮಾನವಾಗಿ ಇದರಲ್ಲಿ ಪೋಷಕಾಂಶಗಳು ಇರುವುದರಿಂದ ಆಮೇಲೆ ವಿವಿಧ ರೀತಿಯ ಕಾಯಿಲೆಗಳ ಇದನ್ನ ತಿಂದ್ರೆ ನಾವು ವಿವಿಧ ರೀತಿಯ ಕಾಯಿಲೆಗಳಿಂದ ನಾವು ತಡೆಗಟ್ಟಬಹುದು. ಸೊ ಹೃದಯ ಸಂಬಂಧಿತ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಆಮೇಲೆ ಈಸಿಯಾಗಿ ಪಚನ ಆಗುತ್ತೆ. ಸೊ ವಿವಿಧ ರೀತಿಯ ಪೋಷಕಾಂಶಗಳು ಇರುವುದರಿಂದ ಎಲ್ಲ ರೈತರು ಈಗಿನ ಕಾಲದಲ್ಲಿ ಆಸಕ್ತಿ ಹೊಂದಿದ್ದಾರೆ, ಇದನ್ನ ಬಳಸಲಿಕ್ಕೆ ಮುಂದೆ ಬರಬೇಕು, ಮುಂದೆ ಬರ್ತಾ ಇದ್ದಾರೆ ಸರ್. ಈಗ ಇದರ ಒಂದು ರೈತರು ಏನಂದ್ಬಿಡ್ತಾರೆ, ಈಗ ಕಿರುಧಾನ್ಯಗಳು ಬೆಳಿತೀವಿ ಸರ್ ಸಿರಿಧಾನ್ಯಗಳು ಅಂತಾರೆ, ಬಟ್ ಅದನ್ನ ಹೇಗೆ ಬಳಕೆ ಮಾಡ್ಕೋಬಹುದು ಅಥವಾ ಅದನ್ನ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು, ಸಂಸ್ಕರಣೆ ಮಾಡ್ಬೇಕು ಹೇಗೆ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಿ ಈ ಬೆಳೆದಂತವ್ರಿಗೆ? ಮಾರ್ಕೆಟ್ ಅಂದ್ರೆ ನಮ್ಮ ಸಂಸ್ಕರಣಾ ಕೇಂದ್ರದಲ್ಲಿ ಬಂದ್ರೆ ನಾವು ಸಂಸ್ಕರಣೆ ಮಾಡಿ ನಾವೇ ಮಾರಾಟ ಮಾಡ್ತೀವಿ ಸರ್. ಅವ್ರು ತಗೊಂಡ್ಬಂದ್ರೆ ನಮ್ಮ ಸಂಸ್ಕರಣಾ ಒಂದು ಘಟಕ ಇದೆ, ಸೊ ಅಲ್ಲಿ ನಾವು ಸಂಸ್ಕರಣೆ ಮಾಡಿ ಅವ್ರು ನಮ್ಗೆ ಕೊಟ್ಟರು ನಾವು ಮಾರಾಟ ಮಾಡ್ತೀವಿ ಸರ್. ಈಗ ಒಬ್ಬ ರೈತ ಅಥವಾ ನಾನು ಬೆಳೆದಿರೋದಿಲ್ಲ, ಆದ್ರೂ ಕೂಡ ನಾನು ಈಗ ಮಾರ್ಕೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಸಿಗೋದಿಲ್ಲ, ಕಲಬೆರಕೆ ಮಾಡಿರ್ತಾರೆ ಅನ್ನೋಂತ ಒಂದು ಏನೋ ಭಯ ಇರ್ತದೆ. ನಿಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಸಿರಿಧಾನ್ಯಗಳ ಮಾರಾಟ ವ್ಯವಸ್ಥೆ ಏನಾದರೂ ಸಿಗುತ್ತಾ ನಮ್ಮ ಕೊಂಡ್ಕೊಳ್ಳಿಕ್ಕೆ? ಈಗ ನವಣೆಯರಿಗೆ ನಾವು 50 ರೂಪಾಯಿ ಮಾರ್ತೀವಿ ಸರ್, 1 ಕೆಜಿ ಪ್ಯಾಕೆಟ್ಗೆ. ಸೊ ಅದೇ ರೀತಿ ಬೇರೆ ಬೇರೆ ಧಾನ್ಯಗಳಿಗೆ ಬೇರೆ ಬೇರೆ ರೇಟ್ ಇದೆ. ಸೊ ಇವಾಗ ಉದಾಹರಣೆ ಕೊರಲೆಗೆ 70 ರೂಪಾಯಿ ಇದೆ ಸರ್, ನವಣೆಗೆ 50 ರೂಪಾಯಿ. ಅಂತಂದ್ರೆ ಇವೆಲ್ಲ ಅಕ್ಕಿ ಮಾಡಿ ಸಂಸ್ಕರಣೆ ಮಾಡಿ ಪ್ಯಾಕೆಟ್ ಮಾಡಿದ್ದಕ್ಕೆ ಒಳ್ಳೆ ಒಂದು ರೇಟ್ ಇದೆ ಸರ್. ರೆಡಿ ಟು ಕುಕ್, ರೆಡಿ ಟು ಕುಕ್. ಅಂತಂದ್ರೆ ಅದನ್ನ ಮಾರ್ಕೆಟ್ ನಲ್ಲಿ ತಗೊಳ್ಳಲ್ದವರು ನೇರವಾಗಿ ಕೃಷಿ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ಘಟಕಕ್ಕೆ ಹೋದ್ರೆ ಇಲ್ಲಿ ಪ್ರತಿ ಕೆಜಿಗೆ 50 ರೂಪಾಯಿ ನವಣೆ ಇದೆ, ಕೊರಲೆ 70 ರೂಪಾಯಿ ಇದೆ. ಇದನ್ನ ಕೊಂಡ್ಕೋಬಹುದು. ಇದನ್ನ ಕೊಂಡ್ಕೊಳ್ಳಿಕ್ಕೆ ಯಾರನ್ನ ಸಂಪರ್ಕ ಮಾಡಬೇಕು, ಎಲ್ಲಿ ಸಿಗುತ್ತೆ ಈ ನಿಮ್ಮ ಕೊರಲೆ ಆಯ್ತು ಸಿರಿಧಾನ್ಯಗಳು, ಎಲ್ಲಿ ಲಭ್ಯ ಇದೆ ಅಂತ ಹೇಳ್ತೀರಿ? ಇದು ನಮ್ಮ ಕೃಷಿ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು ವಿಭಾಗದ ಮುಖ್ಯಸ್ಥರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಇದರದು ಹೇಳ್ತಾರೆ ಸರ್. ಒಳ್ಳೇದು ಮೇಡಮ್. ಈಗ ಈ ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡೋದು ಹೇಗೆ, ಹಾಗೆಯೇ ಇದರ ಒಂದು ತರಬೇತಿ ಏನಾದರೂ ಅಥವಾ ಹೆಚ್ಚಿನ ಮಾಹಿತಿ ಏನಾದರೂ ಪಡ್ಕೊಳ್ಳುವಂಥ ಆಸಕ್ತಿ ಇರುವಂಥ ಒಂದು ಗ್ರಾಮೀಣ ಭಾಗದ ಮಹಿಳೆಯರಾಗಿರ್ಬೋದು, ಜೊತೆಗೆ ರೈತರಾಗಿರ್ಬೋದು, ಸ್ವಸಹಾಯ ಸಂಘದ ಸದಸ್ಯರಾಗಿರ್ಬೋದು, ಇವುಗಳು ಮುಂದೆ ಬಂದರೆ ನಿಮ್ಮ ಒಂದು ನಿಮ್ಮನ್ನು ಹೇಗೆ ಅವರು ಸಂಪರ್ಕ ಮಾಡ್ಕೋಬೇಕಂತ ಹೇಳ್ತೀನಿ, ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತ ಬಾಂಧವರಿಗೆ. ನನ್ನ ದೂರವಾಣಿ ಸಂಖ್ಯೆ 9489031319142424. ಕೇಳಿದ್ರಲ್ಲ ರೈತ ಬಾಂಧವರೆ, ಇವರು ಡಾಕ್ಟರ್ ಗೀತಾ ಹೆಚ್ ಪಿ ಅಂಥೇಳಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ಘಟಕದ ಸಹಾಯಕ ಪ್ರಾಧ್ಯಾಪಕರು. ಇವರನ್ನ ಭೇಟಿ ಮಾಡಿದರೆ ಇಲ್ಲಿ ಸಿರಿಧಾನ್ಯಗಳು ಸಂಸ್ಕರಣೆಯನ್ನು ಹೇಗೆ ಮಾಡ್ಕೋಬಹುದು, ಹಾಗೆಯೇ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ, ಈ ಬಿಸ್ಕೆಟ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಅಥವಾ ಇನ್ಯಾವುದು ರಸ್ಕ್ ಆಗಿರ್ಬೋದು, ಇದರ ಒಂದು ಹೇಗೆ ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವರು ನಿಮ್ಮನ್ನು ಒದಗಿಸಿಕೊಡ್ತಾರೆ. ಇವರನ್ನು ಭೇಟಿಯಾದರೆ ಅಥವಾ ಆಹಾರ ಸಂಸ್ಕರಣಾ ಘಟಕಕ್ಕೆ ನೀವು ಭೇಟಿಯನ್ನು ಕೊಟ್ಟರೆ, ಜೊತೆ ಸಾಕಷ್ಟು ಈ ಜೆಲ್ಲಿ ಜಾಮು ಹಾಗೆಯೇ ಈ ಸಂಸ್ಕರಣೆ ಸಾಕಷ್ಟು ಸಂಶೋಧನೆಗಳು ಅಲ್ಲಿ ನಡೆದಿದ್ದಾವೆ, ಹಾಗೆ ಯಂತ್ರೋಪಕರಣಗಳು ಕೂಡ ಅಲ್ಲಿ ಲಭ್ಯ ಆಗಿದ್ದಾವೆ. ಅಲ್ಲಲ್ಲಿ ಹೆಚ್ಚಿಗೆ ಭೇಟಿಗೆ ಕೊಟ್ಟು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮೇಡಮ್ ಅವರೇ, ಇಲ್ಲಿವರೆಗೆ ಬಂದು ಈ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಗೀತಾ ಎಚ್ ಪಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಹಾಶಿಹಾಳ್. ಇನ್ನು 10 ನಿಮಿಷದಲ್ಲಿ ಮೂವಿ ಶುರು ಆಗುತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್ ಆ 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ, ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ. ರಾಯಚೂರು ಮಾರುಕಟ್ಟೆ, ಕಡಲೆಕಾಳು ಕನಿಷ್ಠ 4,230 ರೂಪಾಯಿಗಳಿಂದ ಗರಿಷ್ಠ 4,751 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ 7,200 ರೂಪಾಯಿಗಳಿಂದ 8,000 ರೂಪಾಯಿಗಳವರೆಗೆ. ಅಲಸಂದೆ 3,300 ರೂಪಾಯಿಗಳಿಂದ 6,685 ರೂಪಾಯಿಗಳವರೆಗೆ. ಶೇಂಗಾ ಗುಂಗ್ರಿ 4,119 ರೂಪಾಯಿಗಳಿಂದ 7,799 ರೂಪಾಯಿಗಳವರೆಗೆ. ಬಿಳಿ ಜೋಳ 4,402 ರೂಪಾಯಿಗಳಿಂದ 5,106 ರೂಪಾಯಿಗಳವರೆಗೆ. ಭತ್ತ ಸೋನಾ ಮಸೂರೆ 1,819 ರೂಪಾಯಿಗಳಿಂದ 2,289 ರೂಪಾಯಿಗಳವರೆಗೆ. ಕೆಂಪು ತೊಗರಿ 4,002 ರೂಪಾಯಿಗಳಿಂದ 8,252 ರೂಪಾಯಿಗಳವರೆಗೆ. ಬಿಳಿ ತೊಗರಿ ಕನಿಷ್ಠ 5,366 ರೂಪಾಯಿಗಳಿಂದ ಗರಿಷ್ಠ 7,606 ರೂಪಾಯಿಗಳವರೆಗೆ. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ, ಒಣಮೆಣಸಿನಕಾಯಿ ಕನಿಷ್ಠ 12,500 ರೂಪಾಯಿಗಳಿಂದ ಗರಿಷ್ಠ 19,500 ರೂಪಾಯಿಗಳವರೆಗೆ. ಭತ್ತ ಹೊಸ ಸೋನೆ ಮಸೂರಿ